ಮುರಿ ಲಾಗಿ ಲಗನೆ ಗುರು ಚರಣನೆ ಮುರಿ ಲಾಗಿ ಲಗನೆ ಗುರು ಚರಣನೆ ಚರಣ ಬಿನಾ ಮುಜೆ ಕಚು ನಹೀ ಭಾವೆ ಚರಣ ಬಿನಾ ಮುಜೆ ಕಚು ನಹೀ ಭಾವೆ ಝೂಟ ಮಾಯಾ ಸಬ ಸಪನನ ಕೀ ಝೂಠ ಮಾಯಾ ಸಬ ಸಪನನ ಕೀ ಮೋರಿ ಲಾಗಿ ಲಗನೆ ಗುರು ಚರಣನ ಕೀ ಮೋರಿ ಲಾಗಿ ಲಗನೆ ಗುರು ಚರಣನ ಕೀ ಭವ ಸಾಗರ ಸಬ ಸುಖ ಗಯಾ ಹೈ ಭವ ಸಾಗರ ಸಬ ಸುಖ ಗಯಾ ಹೈ ಫಿಕರ್ ನಹೀ ಮುಜೆ ತರಣನ ಕೀ ಫಿಕರ್ ನಹೀ ಮುಜೆ ತರಣನ ಕೀ ಮೋರಿ ಲಾಗಿ ಲಗನೆ ಗುರು ಚರಣನ ಕೀ ಮೋರಿ ಲಾಗಿ ಲಗನೆ ಗುರು ಚರಣನ ಕೀ ಮೀರಾ ಕೆ ಪ್ರಭು ಗಿರಿಧರ ನಾಗರ ಮೀರಾ ಕೆ ಪ್ರಭು ಗಿರಿಧರ ನಾಗರ ಕಲತ ಭಯೆ ಮೋರೆ ನಯನನ ಕೀ ತಲತ್ ಭಯೆ ಮೋರೆ ನಯನನ ಕೀ ಮೋರಿ ಲಾಗಿ ಲಗನೆ ಗುರು ಚರಣನ ಕೀ ಮೋರಿ ಲಾಗಿ ಲಗನೆ ಗುರು ಚರಣನ ಕೀ